ಶಂಕರಿ ಶಂಕುರು ಚಂದ್ರಮುಖಿ ಅಖಿಲಾಂಡೇಶ್ವರಿ ಶಂಕರಿ ಶಂಕುರು ಚಂದ್ರಮುಖಿ ಅಖಿಲಾಂಡೇಶ್ವರಿ ಶಂಕರಿ ಶಂಕುರು ಚಂದ್ರಮುಖಿ ಅಖಿಲಾಂಡೇಶ್ವರಿ ಅಖಿಲಾಂಡೇಶ್ವರಿ ಶ್ರೀ ಅಖಿಲಾಂಡೇಶ್ವರಿ ಶ್ರೀ ಅಖಿಲಾಂಡೇಶ್ವರಿ ಶ್ರೀ ಅಖಿಲಾಂಡೇಶ್ವರಿ ಶ್ರೀ ಅಖಿಲಾಂಡೇಶ್ವರಿ ಶ್ರೀ ಅಖಿಲಾಂಡೇಶ್ವರಿ ಶ್ರೀ ಅಖಿಲಾಂಡೇಶ್ವರಿ ಅಖಿಲಾಂಡೇಶ್ವರಿ ಸಾಂಭವಿ ಸರಸಿಜ ಭವ ವಂದಿತೆ ಗೌರಿ ಶಂಕರಿ ಚಂದ್ರಮುಖಿ ಅಖಿಲಾಂಡೇಶ್ವರಿ ಸಾಂಭವಿ ಸರಸಿಜ ಭವ ವಂದಿತೆ ಗೌರಿ ಅಖಿಲಾಂಡೇಶ್ವರಿ ಶ್ರೀ ಶ್ಯಾಮ ಕೃಷ್ಣ ಸೋದರಿ ಶ್ಯಾಮಲೆ ಸೋದರಿ ಅಂಬ ಶ್ಯಾಮ ಕೃಷ್ಣ ಸೋದರಿ ಶ್ಯಾಮಲೆ ಸೋದರಿ ಅಂಬ ಶ್ಯಾಮ ಕೃಷ್ಣ ಸೋದರಿ ಶ್ಯಾಮಲೆ ಸೋದರಿ ಶ್ಯಾಮ ಕೃಷ್ಣ ಸೋದರಿ ಶ್ಯಾಮಲೆ ಸಹೋದರಿ ಅಂಬ ಶ್ಯಾಮ ಕೃಷ್ಣ ಸೋದರಿ ಶ್ಯಾಮಲೆ ಶ್ಯಾಮ ಸೋದರಿ ಶ್ಯಾಮಲೆ ಸೋದರಿ ಶ್ಯಾಮ ಕೃಷ್ಣ ಸೋದರಿ ಶ್ಯಾಮಲೆ ಸೋದರಿ ಶ್ಯಾಮ ಕೃಷ್ಣ ಸೋದರಿ ಶ್ಯಾಮಲೆ ಸೋದರಿ ಶ್ಯಾಮಕ್ಕೆ ಸೋದರಿ ಶ್ಯಾಮಲೆ ಸೋದರಿ ಶ್ಯಾಮಕೃಷ್ಣ ಸೋದರಿ ಸೋದರಿ ಸೋದರಿ ಮದ ಸಾಲಿದ ಪದರಿ ಪದ ಮೋದರಿ ಪದನಿ ಪದಮ ಪದಮ ಗರಿ ಸನಿರ ಸರಿ ಗ ಸರಿ ಪದನಿ ಪದ ಸರಿ ಗ ಸರಿ ಶ್ಯಾಮ ಕೃಷ್ಣ ಸೋದರಿ ಪಾದನಿ ಪದ ಮದ ಮರಿ ಗರಿ ಸರಿರ ಸರಿ ಪದ ಶಮ ಕೃಷ್ಣ ಸೋದರಿ ಸಾರಿ ದದ ಗಲಿ ಸನಿದ ಮರ ರಾನಿ ದ ಮರ ರಾನಿ ದ ಮದ ಮರಿ ಸನಿ ದ ಶಮ ಕೃಷ್ಣ ಸೋದರಿ ಪದ ಪಮ ಪದ ಪಮ ಪದ ದಬ ಮರಿ ದಬ ಮರಿ ಪಮರಿ ಮರಿ ಗರಿ ಧನಿರ ಹರಿ ಪದ ಪದ ನೀರ ಪನಿ ದಬ ಪದ ಧನಿ ದಬ ಪದ ಪದ ಧನಿ ದಮ ಹರಿ ಧನಿ ದಬ ಪದ ದರಿ ಗಲತಿ ಹರಿ ಧನಿ ದ ಪದ ದಿ ಬದ ದದ ಮಗರಿ ಧರಿ ಗಲತಿ ಮಗರಿ ದ ದಾದ ಸನಿ ದಬ ಮಗರಿ ದ ದಾದ ಹರಿ ಪದ ಶಮ ಕೃಷ್ಣ ಸೋದರಿ ಶ್ಯಾಮಲೆ ಸೋದರಿ ಸಾಮಗಾನ ಲೋಲೆ ಬಾಲೆ ಸದತಿ ಭಜನಶೀಲೆ ಶಂಕರಿ ಶಂಕುರು ಚಂದ್ರಮುಖಿ ಅಖಿಲ ದೇಶ್ವರಿ ಶಾಮವಿ ಸರಸಿ ಭವ ವಂದಿತೆ ಗೌರಿ ಶಂಕರಿ ಶಂಕುರು ಚಂದ್ರ ಮುಖಿ ಅಖಿಲ ದೇಶ್ವರಿ ಶ್ರೀ